140-150 ನೂರೈವತ್ತು ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸ್ತವೆ. ಇವನ್ನ ನಾವು ಜುಲೈ ತಿಂಗಳಲ್ಲಿ ನಾಟಿ ಬಿತ್ತನೆ ಮಾಡಿಕೊಂಡು ಜುಲೈ ಎಂಡೆಗೆ ನಾವು ನಾಟಿ ಮಾಡಿಕೊಂಡ್ರೆ ಸೂಕ್ತ ಆಗುತ್ತೆ. ಈ ತಳಿಗಳು ಕೂಡ 18-20 ಕ್ವಿಂಟಲ್ ಅಷ್ಟು ಇಳುವರಿಯನ್ನ ಕೊಡ್ತವೆ ಎಕರೆಗೆ. ಮತ್ತೆ ನಾವು ಅಲ್ಪಾವಧಿ ತಳಿ ಬಗ್ಗೆ ಮಾತಾಡೋದಾದ್ರೆ ಮಧು, ಮಂಗಳ, IR20 ಈ ತರ ತಳಿಗಳನ್ನ ಕೂಡ ನಾವು ತೀರಾ ಲೇಟ್ ಆದಾಗ ಈ ತಳಿಗಳನ್ನ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿ ನಾಟಿ ಮಾಡ್ಕೋಗೋಕೆ ಸೂಕ್ತ ಆಗುತ್ತೆ. ಇವು ಅಲ್ಪಾವಧಿ ತಳಿಗಳಾಗಿರೋದ್ರಿಂದ ಇವು ಬೆಳೆಗಳನ್ನ ಕೂಡ ಚಿಕ್ಕದಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ಒಂದು 15 ಕ್ವಿಂಟಲ್ ಅಷ್ಟು ಇಳುವರಿಯನ್ನ ನಾವು ಪ್ರತಿ ಎಕರೆಗೆ ಪಡೆದ್ಬಹುದು. ಆಮೇಲೆ ಇತ್ತೀಚೆಗೆ ಮಲೆನಾಡಲ್ಲಿ RNR ತಳಿಯನ್ನ ಬೆಳೀತಾ ಇದ್ದೀವಿ, ಅದರ ಜೊತೆಗೆ ಅತೀರ ಅಂತಕ್ಕಂಥ ಒಂದು ತಳಿಯನ್ನ ಕೂಡ ಬೆಳೀತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ಅಂಶವನ್ನು ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ನಮ್ಮದೇ ವಿಶ್ವವಿದ್ಯಾಲಯವಾದಂಥ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕಳೆದ ವರ್ಷವಷ್ಟೇ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಹೊಸ ಕೆಂಪು ಅಕ್ಕಿ ತಳಿಯನ್ನು ಮಲೆನಾಡು ಪ್ರದೇಶಕ್ಕಾಗಿ ಬಿಡುಗಡೆಯನ್ನು ಗೊಳಿಸಿದ್ದೇವೆ. ಈ ತಳಿ ಒಂದು ಸ್ವಲ್ಪ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಒಳಗಡೆನೆ ಬರುತ್ತೆ. ಸುಮಾರು 125-130 ದಿನಗಳಲ್ಲಿ ತನ್ನ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡುತ್ತೆ. ಈ ತಳಿಯ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ ಈ ತಳಿ ಬೆಂಕಿ ರೋಗಕ್ಕೆ ನಿರೋಧಕತೆ ಶಕ್ತಿಯನ್ನು ಹೊಂದಿದೆ. ಅದರ ಜೊತೆಗೆ ಎಲೆ ಮುದುರುವ ಕೀಟ ಮತ್ತೆ ಕಾಂಡ ಕೊರಕ ಕೀಟ ಕೂಡ ಇದು ನಿರೋಧಕ ಶಕ್ತಿಯನ್ನ ಪಡ್ಕೊಂಡಿದೆ. ಹಾಗಾಗಿ ಮಲೆನಾಡಿನಲ್ಲಿ ಇವೆರಡು ಹುಳಗಳು ಮತ್ತೆ ರೋಗ ಜಾಸ್ತಿ ಇರೋದ್ರಿಂದ ನಾವು ತುಂಬಾ ಅಚ್ಚುಕಟ್ಟಾಗಿ ಇದನ್ನ ರೋಗಗಳ ಬಾಧೆ ಕಡಿಮೆ ಮಾಡಿಕೊಂಡು ನಾವು ಬೆಳಿಬಹುದು. ಮತ್ತೆ ಅಕ್ಕಿ ಕೆಂಪು ಬಣ್ಣದಾಗಿದ್ದು ಬೇಯಿಸಿದ ಅಕ್ಕಿ ಪಾರ್ಬಾಲ್ಡ್ ರೈಸ್ಗೆ ಇದು ತುಂಬಾ ಸೂಕ್ತವಾದಂತ ವೆರೈಟಿ ಆಗಿದೆ. ಕುಚಲಕ್ಕಿ ಅಂತೀವಲ್ಲ, ಕುಚಲಕ್ಕಿ ಅಂತೀವಲ್ಲ, ಅದಕ್ಕೆ ತುಂಬಾ ಸೂಕ್ತವಾಗಿದೆ. ಮತ್ತೆ ಇದ್ರದ್ದು ಇಳುವರಿ ಬೇರೆ ಎಲ್ಲಾ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇದೆ. ಎಕರೆಗೆ 28-30 ಕ್ವಿಂಟಲ್ ಅಷ್ಟು ಇಳುವರಿಯನ್ನು ಕೊಡುವಂತ ಸಾಮರ್ಥ್ಯವನ್ನು ಇದು ಹೊಂದಿದೆ. ಸದ್ಯಕ್ಕೆ ಅಂದಾಜಿನ ಪ್ರಕಾರ ಮಲೆನಾಡಿನಲ್ಲಿ ಒಂದು 10,000 ಎಕರೆ ಪ್ರದೇಶದಲ್ಲಿ ಈ ತಳಿಯನ್ನು ನಾವು ಕಾಣ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ವಿಸ್ತೀರ್ಣವನ್ನು ಹೆಚ್ಚಾಗಬಹುದು. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಭತ್ತದಲ್ಲಿ ಸರಿಯಾದಂತ ಬೀಜಗಳ ಆಯ್ಕೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ರೈತರುಗಳು ದೃಢೀಕರಿಸಿದ ಭತ್ತದನ್ನ ಬಳಸಿದ್ರೆ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸರ್ಟಿಫೈಡ್ ಸೀಡ್ಸ್ ಗಳನ್ನ ನಾವು ಬಳಕೆ ಮಾಡಿದ್ರೆ ಭತ್ತವನ್ನ ಸೂಕ್ಷ್ಮವಾಗಿ ಕ್ಲೀನ್ ಮಾಡಿ ಡೆನ್ಸಿಟಿ ಮೇಲೆ ಅದನ್ನ ವಿಭಜನೆ ಮಾಡಿ ಜಳ್ಳು ಭತ್ತ, ಅರ್ಧ ತುಂಬಿರೋ ಭತ್ತವನ್ನೆಲ್ಲ ತೆಗೆದು ಮತ್ತೆ ಜರ್ಮಿನೇಷನ್ ಪರ್ಸೆಂಟೇಜ್ ಚೆಕ್ ಮಾಡಿ ನಮ್ಗೆ ರೈತರು ಕೊಡ್ತಾರೆ. ಸರ್ಟಿಫೈಡ್ ಸೀಡ್ಸ್ನ ಬಿತ್ತನೆಗೆ ಬಳಸುವಾಗ ಅವ್ರು ಕೊಡ್ತಕ್ಕಂಥ ಬಿತ್ತನೆ ಬೀಜವನ್ನ ನಮ್ಗೆ ನೇರವಾಗಿ ಬಿತ್ತನೆ ಬೀಜಕ್ಕೆ ಬಳಸಬಹುದು. ಆದ್ರೆ ರೈತರುಗಳು ತಾವು ಒಂದು ಸರಿ ಬೆಳೆದಂತ ವೆರೈಟಿನಲ್ಲೇ ಚೆನ್ನಾಗಿ ಇರತಕ್ಕಂತ ಭತ್ತವನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂದಿನ ಸರಿ ಬಳಸ್ಕೋಬೇಕಾದಾಗ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಉತ್ಕೃಷ್ಟವಾದ ಭತ್ತದ ಬೀಜಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸಿಂಪಲ್ ಮೆಥಡ್ ಉಪ್ಪು ನೀರಿನ ಮೆಥಡ್ ಅಂತ ನಾವು ಕರಿತೀವಿ. ನಮಗೆ ಭತ್ತ ಎಷ್ಟು ಬೇಕಿರುತ್ತೆ ಆ ಮಟ್ಟದಕ್ಕೆ ನಾವು ಉಪ್ಪು ನೀರಿನ ದ್ರಾವಣವನ್ನು ಮಾಡ್ಕೋಬೇಕಾಗತ್ತೆ. ಒಂದು ತಮ್ ರೂಲ್ ಏನಪ್ಪಾ ಅಂತಂದ್ರೆ 10 ಲೀಟರ್ ನೀರಿಗೆ 2.5 kg ಉಪ್ಪನ್ನು ನಾವು ಹಾಕಿ ಅದನ್ನು ಕರಗಿಸಿದ ಮೇಲೆ ಒಂದು ಮೊಟ್ಟೆಯನ್ನ ತೇಲ್ ಬಿಡಬೇಕು. ಸೊ ಮೊಟ್ಟೆ ತೇಲ್ ಬಿಟ್ಟಾಗ ಅದು ಮುಳ್ಕೊಂಡ್ ಬಿಟ್ರೆ ಉಪ್ಪು ನೀರಿನ ದ್ರಾವಣ ಸರಿಯಾಗಿಲ್ಲ ಅಂತ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಯಾವಾಗ ತೇಲುತ್ತೋ ಅವಾಗ ಉಪ್ಪಿನ ದ್ರಾವಣ ಸರಿಯಾಗಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಹಿಂಗ್ ರೆಡಿ ಆದಾಗ ಏನಾಗುತ್ತೆ, ಭತ್ತದ ಬೀಜವನ್ನ ನೀರಿನಲ್ಲಿ ಹಾಕಿದಾಗ ಗಟ್ಟಿ ಭತ್ತದ ಕಾಳುಗಳೆಲ್ಲ ತಳಕೋಗ್ತವೆ, ಜಳ್ಳು ಕಾಳುಗಳೆಲ್ಲ ಮೇಲ್ ಬಂದ್ಬಿಡ್ತವೆ, ತೇಲ್ತವೆ. ಆ ಜಳ್ಳು ಕಾಳಾಗಿರ್ಬೋದು, ಅರ್ಧ ತುಂಬಿರತಕ್ಕಂಥ ಕಾಳುಗಳಾಗಿರ್ಬೋದು, ನಾವು ಅದನ್ನ ಹೊರಗಡೆ ತಗೋಬಿಡ್ಬೋದು. ಹೊರಗಡೆ ತೆಗೆದ ಬೇರ್ಪಡಿಸಿ ತಳದಲ್ಲಿ ಉಳಿದ್ಕೊಂಡಂತ ಗಟ್ಟಿ ಕಾಳುಗಳನ್ನ ತಗೊಂಡು ಉಪ್ಪಿನ ನೀರಿಂದ ಹೊರಗಡೆ ತಗೊಂಡು ಅದನ್ನ ಒಂದು 2-3 ಸರಿ ಇದುವಾದಂತ ನೀರಿನಲ್ಲಿ ಜಾಲಿಸ್ಬೇಕು. ಜಾಲಿಸ್ಬಿಟ್ಟು ಬೀಜೋಪಚಾರ ಮಾಡಿ ಬಳಸಬಹುದು. ಇದು ಉಪ್ಪು ನೀರಿನ ದ್ರಾವಣ ಸಿಂಪಲ್ ಟೆಕ್ನಿಕ್. ಅದನ್ನ ಅಳವಡಿಸಿಕೊಂಡು ಗಟ್ಟಿ ಕಾಳುಗಳನ್ನ ತೆಗೆದುಕೊಂಡು ಉತ್ಕೃಷ್ಟವಾದ ಬೀಜಗಳನ್ನ ಅಥವಾ ಗಟ್ಟಿ ಬೀಜಗಳನ್ನ ನಾವು ಬಿತ್ತನೆಗೆ ಬಳಸಬಹುದು. ಅಂದ್ರೆ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನ ಕೊಂಡ್ಕೊಳ್ಳೋದಾದ್ರೆ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಸರ್. ರೈತರೇ ಒಂದ್ಸರಿ ಅವ್ರ ಗದ್ದೆನಲ್ಲಿ ಬೆಳ್ಕೊಂಡು ಅದೇ ಭತ್ತವನ್ನ ಮುಂದಿನ ಸಾರಿ ಉಪಯೋಗ ಮಾಡುವಾಗ ಈ ಉಪ್ಪು ನೀರಿನ ಉಪಚಾರವನ್ನ ಮಾಡಿಕೊಂಡು ಒಳ್ಳೆ ಭತ್ತದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸಾಧಾರಣವಾಗಿ 1-4 ಪ್ರಮಾಣ ಅಂತ ಹೇಳ್ತಾರೆ. ಒಂದು ಭಾಗ ಉಪ್ಪು ಆದ್ರೆ 4 ಭಾಗ ನೀರು, ಆ ರೀತಿ ಅನುಪಾತವನ್ನ ಅಥವಾ ಪ್ರಮಾಣವನ್ನ ಅನುಸರಿಸಿ. ಇದು ಉಪ್ಪು ನೀರಿನ ಉಪಚಾರ ಆಯ್ತು. ಇನ್ನು ಬೇರೆ ಶಿಲೀಂದ್ರನಾಶಕಗಳು ಇಂಥವೇನಾದ್ರೂ ಉಪಚಾರ ಮಾಡಬೇಕಾಗತ್ತೆ ಸರ್. ಈಗ ನಾನು ಶಿಲೀಂದ್ರನಾಶಕ ಉಪಚಾರಕ್ಕಿಂತ ಮುಂಚೆ ಭತ್ತವನ್ನು ಉಪ್ಪು ನೀರನ್ನು ತಗೊಂಡು ಉತ್ಕೃಷ್ಟವಾದ ಬೀಜಗಳನ್ನು ತಗೊಂಡಾದ್ಮೇಲೆ ಅದನ್ನ 3-4 ಸರಿ ಒಳ್ಳೆ ನೀರಿಂದ ಜಾಲಿಸಿ ಅದನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕ್ಬೇಕು. ಮರುದಿನ ನೀರನ್ನ ಹೊರಗಡೆ ತೆಗೆದು ಭತ್ತವನ್ನ ಅಷ್ಟೇ ತಗೊಂಡು ಆ ನೀರೆಲ್ಲ ಕಂಪ್ಲೀಟ್ ಆಗಿ ಹಿಂಗ್ ಹೋದ್ಮೇಲೆ ಅಥವಾ ತೆಗೆದಾದ್ಮೇಲೆ ಡ್ರೈನ್ ಔಟ್ ಮಾಡಿದ್ಮೇಲೆ ಭತ್ತವನ್ನ ಶಿಲೀಂದ್ರನಾಶಕಗಳಿಂದ ಅಥವಾ ಕೀಟನಾಶಕಗಳಿಂದ ಉಪಚರಿಸಬೇಕಾಗತ್ತೆ. ಮಲೆನಾಡಿನಲ್ಲಿ ತುಂತುರು ಮಳೆ ಅನಿ, ಮೋಡ ಮುಸುಕಿದ ವಾತಾವರಣ, ಆಗಾಗ ಬೀಳ್ತಕ್ಕಂಥ ಮಳೆ, ಇವೆಲ್ಲವೂ ಕೂಡ ಈ ಬೆಂಕಿ ರೋಗ ಅಥವಾ ಶಿಲೀಂದ್ರ ರೋಗಗಳಿಗೆ ಏಳ್ಮಾಡಿಸಿದಂತ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡ್ತವೆ. ಹಾಗಾಗಿ ಸಸಿ ಮಡಿನಲ್ಲೇ ಆಗಲಿ ಅಥವಾ ನಾಟಿ ಮಾಡದ ಒಂದು 20-30 ದಿನಗಳ ಕಾಲ ಯಾವುದೇ ವಿಧವಾದಂತಹ ಶಿಲೀಂಧ್ರ ರೋಗಗಳು ಅಥವಾ ಇತರ ರೋಗಗಳು ಬರಬಾರದು ಅಂತಂದ್ರೆ ನಾವು ಭತ್ತವನ್ನ ರೋಗನಾಶಕಗಳಿಂದ ಉಪಚರಿಸೋದು ಬಹಳ ಸೂಕ್ತ ಆಗುತ್ತೆ. ಈ ನಿಟ್ಟಿನಲ್ಲಿ ಭತ್ತವನ್ನ ನೀರಿಂದ ಹೊರಗಡೆ ತೆಗೆದಾದ್ಮೇಲೆ ಪ್ರತಿ ಕೆಜಿ ಭತ್ತಕ್ಕೆ 4 ಗ್ರಾಮ್ ಕಾರ್ಬನ್ಡೈಸಿಮ್ ಅಥವಾ 2 ಗ್ರಾಮ್ ನೆಟ್ಟಿ ವನ್ನ ಉಪಚರಿಸಿ ಅದನ್ನ ಗೋಣಿ ಚೀಲದಲ್ಲಿ 48 ಗಂಟೆಗಳ ಕಾಲ ಕಟ್ಟಿಟ್ಟು ಅದು ಮೊಳಕೆ ಬಂದಾದ್ಮೇಲೆ ನಾವು ಸಸಿಮಡಿಗೆ ಬಿತ್ತನೆ ಮಾಡಿ ಸಸಿಮಡಿನ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ಅಂದ್ರೆ ಸಸಿಮಡಿಗಳನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ ಅಂತ್ರಿ? 1/10 ಏರಿಯಾವನ್ನ ನಾವು ಸಸಿಮಡಿಗೆ ಬಳಸ್ಕೊಳ್ತೀವಿ. ಅಂದ್ರೆ 1 ಎಕರೆನಲ್ಲಿ 40 ಗುಂಟೆಗಳಿರ್ತದೆ. ಸೊ 1/10 ಅಂತಂದ್ರೆ 4 ಗುಂಟೆ ಅಷ್ಟು ನಮ್ಗೆ ಸಸಿಮಡಿ ತಯಾರಕ್ಕೆ ಜಾಗ ಬೇಕು. ಆ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ 1 ಮೀಟರ್ ಅಗಲ, 4 ಇಂಚು ಎತ್ತರ, ಉದ್ದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಉದ್ದಕ್ಕೆ ಮಾಡಿಕೊಂಡು ಆ ರೀತಿ ಸಸಿಮಡಿ ಮಾಡಿಕೊಂಡು ಕೆಸರುಗದ್ದೆ ಮಾಡಿ ಸಸಿಮಡಿ ಮಾಡ್ಕೋಬೇಕು. ಅದಕ್ಕೆ ಈ ಮೊಳಕೆ ಬಂದಂತ ಬಿತ್ತನೆ ಬೀಜಗಳನ್ನ ಬಿತ್ತಿ ಸಸಿಮಡಿಯನ್ನ ಮಾಡ್ಕೋಬೇಕು. ಸಸಿಮಡಿಗಳಲ್ಲಿ ಸಸಿ ಚೆನ್ನಾಗಿ ಬೆಳಬೇಕು ಅಂತಂದ್ರೆ ನಾವು ಅದಕ್ಕೂ ಕೂಡ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರತಿ 100 ಚದುರ ಮೀಟರ್ ವಿಸ್ತೀರ್ಣದಲ್ಲಿ ಸಸಿಮಡಿ ಇರುವಂತ ಜಾಗಕ್ಕೆ 250 ಕೆಜಿ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಸೇರಿಸಿ ಸಸಿಮಡಿಯನ್ನು ಮಾಡ್ಕೋಬೇಕು. ಅದಾದ ನಂತರ 100 ಚದುರ ಮೀಟರ್ ಏರಿಯಾಕ್ಕೆ 1 ಕೆಜಿ ಸಾರಜನಕ, 400 ಗ್ರಾಮ್ ರಂಜಕ, 500 ಗ್ರಾಮ್ ಪೊಟ್ಯಾಷ್ ಅನ್ನು ಕೊಟ್ಟರೆ ಉತ್ಕೃಷ್ಟವಾದ ಸಸಿಯನ್ನು ನಾವು ಸಸಿಮಡಿಯಿಂದ ಪಡ್ಕೊಳ್ಬಹುದು. ಅಂದ್ರೆ ಎಷ್ಟು ದಿನಕ್ಕೆ ತಯಾರಾಗ್ತವೆ ಈ ಸಸಿಗಳು ಅಂತ? ಸಾಮಾನ್ಯವಾಗಿ 20-25 ದಿನಗಳು ವಯಸ್ಸಾದಂತಹ ಸಸಿಗಳನ್ನ ನಾವು ನಾಟಿಗೆ ಬಳಸೋದ್ರಿಂದ ಬಹಳ ಸೂಕ್ತ ಆಗುತ್ತೆ. ಸೊ ನಾವು ನಾಟಿ ಮಾಡಬೇಕಾದಾಗ ಈ ಏಜ್ನ ಸಸಿಗಳನ್ನ ಬಳಸ್ಕೋಬೇಕು. ಜೊತೆಗೆ ನಾಟಿ ಮಾಡ್ಬೇಕಾದ್ರೆ 2-3 ಪೈರುಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ವಯಸ್ಸು ಜಾಸ್ತಿ ಆಯ್ತು, ನಮ್ಗೆ ತೀರಾ ಮಳೆ ಜಾಸ್ತಿ ಬಂದು ಅಥವಾ ನಾವು ಗದ್ದೆನ ಸರಿಯಾಗಿ ರೆಡಿ ಮಾಡ್ಕೊಂಡಿರ್ಲಿಲ್ಲ ಅಂತ ಟೈಮಲ್ಲಿ 1 ತಿಂಗಳ ಮೇಲಾಯ್ತು ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಪ್ರತಿ ಗುಣಿಗೆ 4-5 ಸಸಿಗಳನ್ನ ಹಾಕ್ಬೇಕಾಗತ್ತೆ. ಯಾಕೆಂತಂದ್ರೆ ಒಂದು ವಯಸ್ಸು ಏನಾದ್ರೂ ಮೀರ್ತು ಅಂತಂದಾಗ ತೆಂಡೆ ಹೊಡೆಯೋ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಹಾಗಾಗಿ 1-2 ಸಸಿಗಳನ್ನ ಜಾಸ್ತಿ ಹಾಕೋದ್ರಿಂದ ಪ್ರತಿ ಗುಣಿಗೆ ಅದು ಅಲ್ಲಿ ಕಾಂಪನ್ಸೇಟ್ ಆಗಿ ನಮ್ಗೆ ಸಾಕಷ್ಟು ಪ್ರಮಾಣದ ಕದರುಗಳು ಬಂದು ಇಳುವರಿ ಸಿಗುತ್ತೆ. ಗದ್ದೆಯನ್ನು ತಯಾರು ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಗದ್ದೆಯನ್ನ ನಾವು ತಯಾರು ಮಾಡಬೇಕು ಅಂತಂದ್ರೆ ಮೊದಲು 1-2 ಉಳುಮೆವನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಹಿಂದಿನ ವರ್ಷ ಏನಾದ್ರೂ ಬೆಳೆ ಬೆಳೆದಿದ್ದಂತ ಕೂಳೆಗಳಿದ್ರೆ, ಸ್ಟಬಲ್ಸ್ ಅಂತ ಏನ್ ಕರಿತೀವಿ ಅದು, ಕಳೆಗಳಿದ್ರೆ ಅವೆಲ್ಲ ಮಣ್ಣಿನ ಒಳಗೆ ಸೇರ್ಕೊಳ್ಳುತ್ತೆ. ಅದಾದ ನಂತರ ಪಡ್ಲಿಂಗ್ ಕೆಸರುಗದ್ದೆ ಮಾಡಬೇಕಾಗತ್ತೆ. ಇದ್ರ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲಾ ಕಳೆಗಳು ಮಣ್ಣಿನ ಒಳಗೆ ಸೇರಿಸಿ ಕೊಳೆಯಬೇಕಾಗತ್ತೆ ಅಂತ. ಈಗ ಒಂದು ಸರಿ ಪಡ್ಲಿಂಗ್ ಮಾಡಿ 1-15 ದಿನಗಳ ಕಾಲ ಟೈಮ್ ಕೊಟ್ಟಾಗ ಹಸಿರು ಕಳೆ ಇರ್ಬೋದು, ಒಣಕಳೆ ಇರ್ಬೋದು, ಕಡ್ಡಿ ಕಸಗಳಿರ್ಬೋದು, ಇವೆಲ್ಲ ಆಮೇಲೆ ಬದುನ್ ಮೇಲೆ ಇರ್ತಕ್ಕಂಥ ಕಸ ಕಡ್ಡಿಗಳನ್ನ ಕೂಡ ನಾವು ಕೊಚ್ಚಿ ಮಣ್ಣೊಳಗೆ ಸೇರಿಸ್ಬಿಟ್ಟು ಕೆಸರುಗದ್ದೆ ಮಾಡಿಬಿಟ್ರೆ ಅದೆಲ್ಲ ಚೆನ್ನಾಗಿ ಕೊಳೆತು ಗೊಬ್ಬರವಾಗುತ್ತೆ. ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ನೆಕ್ಸ್ಟ್ ನಾಟಿ ಮಾಡಿದಾಗ ನಾಟಿ ಮಾಡಿದಂತ ಭತ್ತದ ಸಸಿಗಳಿಗೆ ಸಿಗುತ್ತೆ. ಈ ರೀತಿ ಮಾಡಿ ಮತ್ತೆ ನಾಟಿ ಮಾಡಕ್ ಮುಂಚೆ ಒಂದು ಸರಿ ಪಡ್ಲರ್ ಯೂಸ್ ಮಾಡ್ಕೊಂಡು ಕೆಸರುಗದ್ದೆ ಮಾಡಿ ಅದನ್ನೆಲ್ಲ ಸಮತಟ್ಟು ಮಾಡಿ ನಾಟಿಯನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾಟಿ ಮಾಡುವಾಗ ಇಷ್ಟು ಅಂತರ ಏನಾದ್ರೂ ಪಾಲಿಸಬೇಕಾಗತ್ತೆ? ನಾಟಿ ಮಾಡುವಾಗ ನಾವು ಅಂತರ ಪಾಲನೆ ಮಾಡ್ಲೇಬೇಕಾಗತ್ತೆ ಸರ್. ಜನರಲ್ ಆಗಿ ಲೈನ್ ಇಟ್ಕೊಂಡು ಯಾರು ಮಾಡಲ್ಲ, ನಾವು ಲೇಬರ್ಸ್ ಗಳಿಗೆಲ್ಲ ಬಿಟ್ರೆ ಅವರು ಸ್ವಲ್ಪ ಬೇಗ ಮುಗಿಲಿ ಅಂತ ದೂರ ದೂರ ಕಾಕೊಂಡು ಹೋಗ್ತಾರೆ. ಈಗ ನಾನು ಯಾವ್ದೋ ಕೆಲವೊಂದು ವೆರೈಟಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು, ಅಲ್ಪಾವಧಿ ತಳಿಗಳು, ಒಂದೊಂದು ತಳಿಗಳು ಇಷ್ಟು ಅಂದ್ರೆ 18-20 ಕ್ವಿಂಟಲ್, 20-22 ಕ್ವಿಂಟಲ್, 15 ಕ್ವಿಂಟಲ್ ಇಳುವರಿ ಬರುತ್ತೆ ಅಂತ ಹೇಳಿದೆ. ಒಂದು ನೆನಪಲ್ಲಿ ಇಟ್ಕೋಬೇಕು ಅಂತ ಏನಂತಂದ್ರೆ, 1 ಚದುರ ಮೀಟರ್ ಅಳತೆಯಲ್ಲಿ ಸುಮಾರು 50 ಭತ್ತದ ಸಸಿಗುಣಿಗಳಿರ್ಬೇಕು. ಹಂಗಿದ್ದಾಗ ಮಾತ್ರ ಸಾಕಷ್ಟು ಪ್ರಮಾಣದ ಸಸಿಗಳನ್ನ ಎಕರೆವಾರು ಪ್ರದೇಶಗಳಲ್ಲಿ ಮೇಂಟೈನ್ ಮಾಡದಂಗಾಗತ್ತೆ. ಸಾಕಷ್ಟು ಪ್ರಮಾಣದ ಸಸಿಗಳಿದ್ದಾಗಲೂ ಕೂಡ ಉತ್ತಮವಾದ ಇಳುವರಿಯನ್ನ ನಾವು ಪಡ್ಕೊಳ್ಬಹುದು. ಸಸಿಗಳು ಎಷ್ಟೇ ದೂರ ದೂರಕ್ಕೆ ಹಾಕಿದ್ರು ಕೂಡ ಕದ್ರೊಡೆಯೋದೇನಾದ್ರೂ ಸಮಸ್ಯೆ ಆಯ್ತು ಅಂದಾಗ ನಮ್ಗೆ ಇಳುವರಿನಲ್ಲಿ ಬಹಳ ಕುಂಠಿತ ಆಗುತ್ತೆ. ಜೊತೆಗೆ ಕಳೆಗಳು ಜಾಸ್ತಿ ಬರ್ತವೆ. ಯಾಕಂದ್ರೆ ಮುಂಚೆ 1 ತಿಂಗಳ ಕಾಲ ನಾವು ನಾಟಿ ಮಾಡಿದಂತ ಸಸಿ ಹೊಸ ಬೇರುಗಳನ್ನ ಬಿಟ್ಟು ಅದು ಎಸ್ಟಾಬ್ಲಿಷ್ ಆಗೋ ಟೈಮ್ ಇರ್ತದೆ. ಅಂತರ ದೊಡ್ಡದು ಮಾಡಿದಾಗ ನೀವು ಹೇಳದಾಗೆ ಕಳೆಗಳು ಕೂಡ ತುಂಬಾ ಜಾಸ್ತಿ. ಅಂದ್ರೆ ಇದು ದೀರ್ಘಾವಧಿ ತಳಿಗಳಿಗೆ 1 ಚದುರ ಮೀಟರ್ಗೆ 50 ಗುಣಿಗಳು ಇರಬೇಕು. ಎಲ್ಲಾ ಇದಕ್ಕೂ ಕೂಡ 50 ಇರಬೇಕು ಕನಿಷ್ಠ. ಹಾಗಾಗಿ ಸಾಲಿನಿಂದ ಸಾಲಿಗೆ ನಾವು 8 ಇಂಚು ಅಂದ್ರೆ 20 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ ಒಂದೇ ಸಾಲಿನಲ್ಲಿ ಗುಣಿಯಿಂದ ಗುಣಕ್ಕೆ 4 ಇಂಚಷ್ಟು ಅಂತರವನ್ನ ಕಾಯ್ಕೊಂಡು ನಾವು ನಾಟಿಯನ್ನು ಮಾಡಬೇಕಾಗತ್ತೆ. ಈ ಅಂತರದಲ್ಲಿ ಸಾಲಿನಿಂದ ಸಾಲಿಗೆ 8 ಇಂಚು, ಗುಣಿಯಿಂದ ಗುಣಕ್ಕೆ 4 ಇಂಚು ಅಂತರದಲ್ಲಿ ನಾವು ನಾಟಿ ಮಾಡೋದೇ ಆದ್ರೆ 1 ಚದುರ ಮೀಟರ್ನಲ್ಲಿ ನಾವು 50 ಗುಣಿಗಳನ್ನ ನಾವು ನೋಡಬಹುದು. ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಈ ಭತ್ತದ ಬೆಳೆನಲ್ಲಿ? ಭತ್ತದ ಬೆಳೆನಲ್ಲಿ ನಾವು ಏನ್ ಅನ್ಕೊಂಡಿರ್ತೀವಿ, ಈಗ 1 ತಳಿ ಇಷ್ಟು ಇಳುವರಿಯನ್ನ ಕೊಡುತ್ತೆ ಅಂದ್ಕೊಂಡಾಗ ಸುಮಾರು ಅಂಶಗಳನ್ನು ನಾವು ಗಮನಿಸೋದಾದ್ರೆ ಪೋಷಕಾಂಶಗಳ ನಿರ್ವಹಣೆ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ಕಳೆ ನಿರ್ವಹಣೆಯನ್ನು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಪೋಷಕಾಂಶಗಳ ನಿರ್ವಹಣೆ ಹೇಳೋದಾದ್ರೆ ನಾವು ಒಂದು 5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕಾಗುತ್ತೆ ಮಣ್ಣಿಗೆ. ಇಲ್ಲ ಅಂತಂದ್ರೆ ಹಸಿರಿಲೆ ಗೊಬ್ಬರಗಳು ಸೇರಿಸಿದ್ರೆ ನಾವು ಅಲ್ಲೇ ಬೆಳ್ಕೊಂಡು ದೈಂಚ ಅಥವಾ ಸೆಣಬು ಏನಾದ್ರು ಬೆಳ್ಕೊಂಡು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಇಲ್ಲ ಹೊರಗಡೆ ತಂದಾಕ್ತೀವಿ ಅಂತಂದ್ರೆ ಸುಮಾರು ಒಂದು 10 ಟನ್ ಅಷ್ಟು ಈ ಹಸಿರಿಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಯಾವುದೇ ಸಾವಯವ ಗೊಬ್ಬರವಾಗ್ಲಿ ಅಥವಾ ಹಸಿರಿಲೆ ಗೊಬ್ಬರವನ್ನಾಗ್ಲಿ ನಾವು ನಾಟಿಗಿಂತ 15 ದಿನ ಮುಂಚೆನೆ ಮಣ್ಣಿಗೆ ಸೇರಿಸಬೇಕು. ಯಾಕೆ ಅಂತಂದ್ರೆ ಅವು ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಕೊಳತೋಗ್ಬಿಡ್ಬೇಕು. ಕೊಳತೋದಾಗ ಏನಾಗುತ್ತೆ, ಅವು ಕೊಳತು ಕಂಪ್ಲೀಟ್ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅನ್ ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಾವು ಗಿಡ ನಾಟಿ ಮಾಡಿದಾಗ ಗಿಡಕ್ಕೆ ಸಿಗುತ್ತೆ. ಈ ಕಾರಣಕ್ಕಾಗಿ ನಾವು ಒಂದು 15 ದಿವಸಗಳು 2 ವಾರ ಮುಂಚೆ ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಈ ಹಸಿರಿಲೆ ಗೊಬ್ಬರಗಳನ್ನ ನಾವು ಇಮಿಡಿಯೇಟ್ ಆಗಿ ಮಣ್ಣಿಗೆ ಸೇರಿಸ್ಬಿಟ್ಟು ಮತ್ತೆ ಇಮಿಡಿಯೇಟ್ ಆಗಿ ನಾಟಿ ಮಾಡಿದ್ರೆ ಭತ್ತದ ಬೆಳವಣಿಗೆ ಮೇಲೆ ಕುಂಠಿತ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಈಗ ಟೆಕ್ನಿಕಲಿ ಮಾತಾಡೋದಾದ್ರೆ ಯಾವುದೇ ವಿಧವಾದಂತ ಸಾವಯವ ಗೊಬ್ಬರ ಕರಗ್ತಿದೆ ಅಥವಾ ಅದು ಡಿಕಂಪೋಸ್ ಆಗ್ತಿದೆ ಅಂತಂದ್ರೆ ಅದ್ರಲ್ಲಿ ಬಹಳಷ್ಟು ಉಷ್ಣಾಂಶ ರಿಲೀಸ್ ಆಗುತ್ತೆ. ಈ ಉಷ್ಣತೆ ಏನಾಗುತ್ತೆ, ಮಣ್ಣಿನ ಉಷ್ಣಾಂಶವನ್ನ ಜಾಸ್ತಿ ಮಾಡುತ್ತೆ. ಆ ಉಷ್ಣಾಂಶ ಸಸಿಯ ಬೇರುಗಳಿಗೆ ಎಫೆಕ್ಟ್ ಆಗುತ್ತೆ, ಬೇರಿನ ಬೆಳವಣಿಗೆ ಆಗದೆ ಸುಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಸಿರಿಲೆ ಗೊಬ್ಬರಗಳೇ ಆಗ್ಲಿ ಸಾವಯವ ಗೊಬ್ಬರಗಳಾಗ್ಲಿ 2 ವಾರ ಮುಂಚೆ ನಾವು ಮಣ್ಣಿಗೆ ಸೇರಿಸ್ಕೋಬೇಕಾಗುತ್ತೆ. 2-3 ವಾರ ಮುಂಚಿತವಾಗಿ ಸೇರಿಸ್ಕೊಳ್ಳೋದು ಬಹಳ ಒಳ್ಳೇದು. ಆಮೇಲೆ ರಾಸಾಯನಿಕ ಗೊಬ್ಬರನು ಕೊಡಬೇಕಾಗುತ್ತೆ. ಹೌದು, ರಾಸಾಯನಿಕ ಗೊಬ್ಬರಕ್ಕೆ ಬರೋದಾದ್ರೆ ಮಲೆನಾಡಿನಂತ ಪ್ರದೇಶದಲ್ಲಿ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ, 35 ಕೆಜಿ ಪೊಟಾಷನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಒಂದು ವೇಳೆ ಮಲೆನಾಡಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ನಾವು ಉಳಿ ಮಣ್ಣನ್ನು ಕಾಣ್ತಾ ಇದ್ದೀವಿ. ಈ ಉಳಿ ಅಂಶ ತುಂಬಾ ಜಾಸ್ತಿ ಇದ್ದಾಗ ಏನಾಗಬೇಕಾಗತ್ತೆ, ಎಕರೆಗೆ 200 ಕೆಜಿ ಎಷ್ಟು ಸುಣ್ಣವನ್ನು ಸೇರಿಸಿ ಮಣ್ಣಿನ ಉಳಿಯನ್ನ ಅಥವಾ ಮಣ್ಣಿನ ರಸಸಾರವನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದ್ರೆ ಯಾವಾಗ ಸೇರಿಸಬೇಕಾಗುತ್ತೆ ಸುಣ್ಣನ? ಅದನ್ನು ಕೂಡ 2-3 ವಾರಗಳ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಿ ಗದ್ದೆನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಸರಿ ನಾವು ಮಣ್ಣಿನ ರಸಸಾರವನ್ನ ನ್ಯೂಟ್ರಲ್ pH ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಪೋಷಕಾಂಶಗಳ ಲಭ್ಯತೆ ಚೆನ್ನಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಸಾಧಾರಣ ನ್ಯೂಟ್ರಲ್ pH ಇದ್ದಾಗ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗುತ್ತೆ. ಅದರಿಂದ ಎಲ್ಲ ಪೋಷಕಾಂಶಗಳು ಮಣ್ಣಿಗೆ ಸೇರಿಸ ಸಾವಯವವಾಗಿರಲಿ, ರಾಸಾಯನಿಕ ಪೋಷಕಾಂಶಗಳಾಗಲಿ, ಅವೆಲ್ಲವೂ ಅಣುಗಳ ರೂಪದಲ್ಲಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ಸೂಕ್ಷ್ಮ ಜೀವಿಗಳು ಬೇಕಾಗಿರುತ್ತೆ. ಅವತ್ತರ ಆಕ್ಟಿವಿಟಿ ಚೆನ್ನಾಗಾಗೋದ್ರಿಂದ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಾಗುತ್ತೆ. ಹಾಗಾಗಿ ನಮ್ಮ ಗಿಡಗಳಿಗೆ ಒಳ್ಳೆ ಪೋಷಕಾಂಶಗಳು ಸಿಕ್ಕಿ ಅವು ಸದೃಢವಾಗಿ ಬೆಳೆದು ನಾವು ಒಳ್ಳೆ ಇಳುವರಿಯನ್ನು ಪಡ್ಕೊಳ್ಬಹುದು. ಅಂದ್ರೆ ಈಗ ಮೂಲ ಗೊಬ್ಬರ ಅಂತ ಹೇಳ್ತೀವಿ, ಎಷ್ಟು ಕೊಡಬೇಕಾಗುತ್ತೆ ಭತ್ತದ ಬೆಳೆಗೆ? ಭತ್ತದ ಬೆಳೆಗೆ ರಾಸಾಯನಿಕ ಗೊಬ್ಬರಗಳು ಮಾತಾಡೋದಾದ್ರೆ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ, 35 ಕೆಜಿ ಪೊಟಾಷ್ ಕೊಡಬೇಕಾಗತ್ತೆ. ಇದರಲ್ಲಿ ಸಾರಜನಕವನ್ನು ಮಾತ್ರ ಕಂತುಗಳಲ್ಲಿ ಕೊಡಬೇಕಾಗತ್ತೆ, 2-3 ಕಂತುಗಳಲ್ಲಿ ಕೊಡಬಹುದು. ಯಾಕಂದ್ರೆ ಇಲ್ಲಿ ತುಂಬಾ ಮಳೆ ಇರೋದ್ರಿಂದ ಈ ರಂಜಕ ಮತ್ತೆ ಪೊಟಾಷನ್ ನಾವು ನಾಟಿ ಮಾಡೋ ಟೈಮಲ್ಲೇ ಮಣ್ಣಿಗೆ ಸೇರಿಸ್ಬಿಡ್ಬೋದು. ಈಗ ನಮಗೆ ಒಂದು 30 ಕೆಜಿ ಸಾರಜನಕ ಬೇಕು ಅಂತಂದ್ರೆ ಒಂದು ಮೂಟೆ ಯೂರಿಯಾದಲ್ಲಿ 46% ಅಷ್ಟೇ ನೈಟ್ರೋಜನ್ ಇರುತ್ತೆ. ಅಂದ್ರೆ 50 ಕೆಜಿ ಬ್ಯಾಗ್ ಅಲ್ಲಿ 23 ಕೆಜಿ ಅಷ್ಟು ನಮಗೆ ಸಾರಜನಕ ಸಿಗುತ್ತೆ. ಸೊ ನಾವು 30 ಕೆಜಿ ಸಾರಜನಕ ಕೊಡಬೇಕು ಅಂತಂದ್ರೆ ಹೆಚ್ಚು ಕಡಿಮೆ 65 ಕೆಜಿ ಅಷ್ಟು ಯೂರಿಯಾ ಬೇಕಾಗುತ್ತೆ. ಈ 65 ಕೆಜಿ ಯೂರಿಯಾನ ಮಲೆನಾಡಿನಲ್ಲಿ ತುಂಬಾ ಮಳೆ ಬೀಳೋದ್ರಿಂದ ನಾವು ಯೂರಿಯಾನ ಒಂದು 3-4 ಕಂತುಗಳಲ್ಲಿ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ನಾವು ಸಾಧ್ಯವಾದಷ್ಟು 30 ಕೆಜಿ ರಂಜಕ, 35 ಕೆಜಿ ಪೊಟಾಷ್ನ ನಾಟಿ ಮಾಡುವಾಗಲೇ ಅಪ್ಲೈ ಮಾಡಿಬಿಟ್ಟು ಅವಾಗ ನಾಟಿ ಮಾಡೋ ಟೈಮಲ್ಲಿ ಬರೀ 5 ಕೆಜಿ ಯೂರಿಯಾನ ಸೇರಿಸ್ಕೊಂಡು ಮಿಕ್ಕಿದ ಎಲ್ಲ ರಂಜಕ ಪೊಟಾಷ್ಗಳನ್ನ ಸೇರಿಸ್ಕೊಂಡು ಕೊಟ್ಬಿಟ್ಟು ನಾವು ನಾಟಿ ಮಾಡಬಹುದು. ನಾಟಿ ಮಾಡಿದ 25-30 ದಿನಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಗಿಡ ಚೆನ್ನಾಗಿ ಬೇರ್ ಕೊಟ್ಕೊಂಡು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, 1.5 ಅಡಿ ಎತ್ತರಕ್ಕೆ ರೀಚ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಯೂರಿಯಾನ ಕೊಡಬೇಕು, ಅಂದ್ರೆ 30 ಕೆಜಿ ಕೊಡಬೇಕಾಗತ್ತೆ. ಅದಾದ್ಮೇಲೆ ಒಂದು 10-15 ದಿವಸ ಬಿಟ್ಟಾಗ ಅದು ತೆಂಡೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಟಿಲ್ಲರ್ಸ್ ಅಂತ ಹೇಳ್ತೀವಲ್ಲ, ಆ ತೆಂಡೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನು ಉಳಿದಿರತಕ್ಕಂಥ ಯೂರಿಯಾದಲ್ಲಿ ಒಂದು 15 ಕೆಜಿ ಕೊಟ್ಟರೆ ಅನುಕೂಲ ಆಗುತ್ತೆ, ತೆಂಡೆಗಳು ಸದೃಢವಾಗಿ ಬಂದು ಚೆನ್ನಾಗಿ ಬರ್ತದೆ. ಅದಾದ್ಮೇಲೆ ಇನ್ನು ಉಳಿದಂಥ 15 ಕೆಜಿಯನ್ನು 65 ಕೆಜಿನ ಇನ್ನು ಉಳಿದಂಥ 15 ಕೆಜಿಯನ್ನು ಹೂ ಬಿಡೋಕ್ಕೆ ಮುಂಚೆನೆ ಕೊಡಬೇಕಾಗತ್ತೆ. ಈಗ ನನ್ನ ಹತ್ರ 1 ಎಕರೆ ಗದ್ದೆ ಇದೆ, ಯಾವುದೋ ಒಂದು ಕಾರ್ನರಲ್ಲಿ ಒಂದು ಗಿಡ ಹೂ ಬಂತು ಅಂದಾಗ ಅದಕ್ಕಿಂತ ಒಂದೇ ಆ ಡೇ ಕೊಟ್ರೆ ಅಥವಾ ನಮಗೆ ಗೊತ್ತಾಗುತ್ತೆ ಈ ಇಂತಿಂಥ ತಳಿಗಳು ಇಷ್ಟಿಷ್ಟು ಬರುತ್ತೆ ಅಂತ. ಜನರಲ್ಲಿ 45-50 ದಿನಕ್ಕೆ ಇದು ನಮಗೆ ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 45ನೇ ದಿನ ಬಂದಾಗ ಒಂದು 15 ಕೆಜಿ ಯೂರಿಯಾ ಗೊಬ್ಬರವನ್ನು ಕೂಡ ಹಾಕ್ಬೋದು. ಇದು ಒಂದ್ ಭಾಗ. ಇನ್ನು ಈ ಪೊಟಾಷನ್ನು ಕೂಡ ನಾವು 2 ಸ್ಪ್ಲಿಟ್ಟಲ್ಲಿ ಕೊಡ್ಬೋದು. ರಂಜಕವನ್ನು ಒಂದೇ ಸರಿ ಕೊಟ್ಬಿಟ್ರೆ ನಡೆಯುತ್ತೆ. ಪೊಟಾಷನ್ ಕೊಡಬೇಕಾದ್ರೆ ಒಂದು 35 ಕೆಜಿ ಏನ್ ರೆಕಮೆಂಡೇಶನ್ ಇದೆ ಅದ್ರಲ್ಲಿ 1/2 ಭಾಗವನ್ನ ನಾಟಿ ಮಾಡೋ ಸಮಯದಲ್ಲಿ ಇನ್ನು 1/2 ಭಾಗವನ್ನ ಲಾಸ್ಟ್ ಕಂತು ಸಾರಜನಕ ಯೂರಿಯಾ ಕೊಡುವಾಗ ಒಡೆಯಂತದಲ್ಲಿ ಕೊಡಬಹುದು. ಈಗ ನಾನು ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಕೊಡಬಹುದು ಅದಂತ ರೈತರಿಗೆ ತುಂಬಾ ಸರಳವಾಗಿ ತಿಳಿಸೋದಾದ್ರೆ, ಈಗೇನು ನಾವು ಮಲೆನಾಡಿನಲ್ಲಿ ಭತ್ತಕ್ಕೆ ಶಿಫಾರಸ್ತು ಮಾಡಿದೀವ ರಾಸಾಯನಿಕ ಗೊಬ್ಬರಗಳನ್ನ, ಈ ರೀತಿ ಕಾಂಬಿನೇಷನ್ ಕೊಡೋದಾದ್ರೆ ಯೂರಿಯಾ ನಮ್ಗೆ 1 ಚೀಲ 15 ಕೆಜಿ ಬೇಕಾಗತ್ತೆ, ರಾಕ್ ಫಾಸ್ಫೇಟ್ 2 ಚೀಲ ಬೇಕಾಗತ್ತೆ, ಪೊಟ್ಯಾಷು 1 ಚೀಲ ಬೇಕಾಗತ್ತೆ. ಯೂರಿಯಾ ರಾಕ್ ಫಾಸ್ಫೇಟ್ ಪೊಟ್ಯಾಶ್ ಸಿಕ್ಕಿಲ್ಲ, ನಾವು ಡಿಎಪಿ ಕಾಂಬಿನೇಷನ್ ಕೊಡ್ತೀವಿ ಅನ್ನೋದಾದ್ರೆ ಡಿಎಪಿ ಒಂದು ಚೀಲ 15 ಕೆಜಿ ಬೇಕಾಗುತ್ತೆ, ಅದ್ರ ಜೊತೆಗೆ 40 ಕೆಜಿ ಯೂರಿಯಾ ಬೇಕಾಗುತ್ತೆ, ಮತ್ತೆ ಪೊಟ್ಯಾಶ್ ಅಂತೂ ಒಂದ್ ಚೀಲ ಬೇಕಾಗುತ್ತೆ. ಡಿಎಪಿ ಕಾಂಬಿನೇಷನ್ ಕೊಡ್ತಾ ಇದೀವಿ ಅನ್ನೋದಾದ್ರೆ ಡಿಎಪಿ ಮತ್ತೆ 50 ಕೆಜಿ ಪೊಟ್ಯಾಶ್ ಮತ್ತೆ ಒಂದು ಬ್ಯಾಗ್ ಡಿಎಪಿನ ಬೇಸಲ್ ಡೋಸ್ ಆಗಿ ಕೊಟ್ಬಿಡ್ಬೋದು, ನಾಟಿ ಮಾಡೋ ದಿನ ಕೊಟ್ಬಿಟ್ಟು. ಈ 40 ಕೆಜಿ ಉಳಿದಂತ ಯೂರಿಯಾನ ನಾಟಿ ಮಾಡಿದ 25 ದಿವಸಕ್ಕೆ 20 ಕೆಜಿ, 35ನೇ ದಿವಸಕ್ಕೆ 10 ಕೆಜಿ, 45ನೇ ದಿವಸಕ್ಕೆ 10 ಕೆಜಿ ಕೊಟ್ರೆ ಒಳ್ಳೆ ಸಾರಜನಕ ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ಭತ್ತದ ಉತ್ಕೃಷ್ಟ ಇಳುವರಿಗೆ ನಾವು ಜಿಂಕ್ ಕೂಡ ಅತ್ಯಂತ ಮುಖ್ಯವಾದಂತ ಒಂದು ಪೋಷಕಾಂಶ. ಇದನ್ನ ನಾವು ಪ್ರತಿ ವರ್ಷ ಏನು ಅಪ್ಲೈ ಮಾಡಬೇಕು ಅಂತೇನಿಲ್ಲ, ಮೂರು ಬೆಳೆಯಾಗಿ ಒಂದ್ ಸರಿ ಪ್ರತಿ ಎಕರೆಗೆ 8 ಕೆಜಿ ಅಷ್ಟು ಜಿಂಕ್ ಸಲ್ಫೇಟ್ ಅನ್ನು ಕೊಡೋದಾದ್ರೆ ನಾವು ಉತ್ತಮವಾದ ಇಳುವರಿನ ಪಡ್ಕೊಳ್ಬಹುದು. ಇದ್ರ ಜೊತೆಗೆ ಅಜೋಸ್ಪೈರ್ಲಮ್ ಅಂತ ಜೈವಿಕ ಗೊಬ್ಬರವನ್ನು ಕೂಡ ಕೊಡಬಹುದು. ಇದು ಕೂಡ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ ಭತ್ತದ ಗಿಡದ ಜೊತೆ ಸೇರಿಕೊಂಡು, ಹಾಗಾಗಿ ಇದನ್ನು ಕೂಡ ನಾವು ಭತ್ತದ ಬೆಳೆಯಲ್ಲಿ ಉಪಯೋಗಿಸಬಹುದು. ಇದನ್ನ ಮೂರು ತರದಾಗಿ ಬಳಸಬಹುದು ಸರ್. ಹೇಗೆ ಅಂತೀರಿ? ಹೇಗೆ ಅಂದ್ರೆ ಒಂದು ಬೀಜಕ್ಕೆ ಉಪಚಾರ ಮಾಡ್ತಕ್ಕಂಥದ್ದು. ಈಗ ನಾನು ಮುಂಚೆನೆ ಹೇಳಿದ್ದೆ ರೋಗವನ್ನು ತಡ್ಕೊಳ್ಳಕ್ಕೆ ಯಾವುದೋ ಕೆಮಿಕಲ್ ರೋಗಕಾರಕ ಫಂಗಿಸೈಡ್ ಟ್ರೀಟ್ ಮಾಡಿರ್ತೀವಿ ಅಂತ. ನೀರಿಂದ ನೆನೆಸಿ ತೆಗೆದಂತ ಭತ್ತವನ್ನ ನಾವು ಫಂಗಿಸೈಡ್ ಟ್ರೀಟ್ ಮಾಡಿರ್ತೀವಿ, ಬಟ್ ಈ ಜೈವಿಕ ಗೊಬ್ಬರವನ್ನ ಅದಾದ 48 ಗಂಟೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಇದನ್ನ ಟ್ರೀಟ್ ಮಾಡಿ ಸೋಯಿಂಗ್ ಮಾಡ್ಬಿಡ್ಬೇಕು, ಅಂದ್ರೆ ಭತ್ತಕ್ಕೆ ಮಡಿಗಳಲ್ಲಿ ಬಿತ್ತನೆ ಮಾಡ್ಬಿಡ್ಬೇಕು. ಇದನ್ನ ಯಾವ ಡೋಸಲ್ಲಿ ಯೂಸ್ ಮಾಡ್ಬೇಕು ಅಂತಂದ್ರೆ, ಒಂದ್ ಎಕರೆಗೆ 25-35 ಕೆಜಿ ಭತ್ತವನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೆ 400 ಗ್ರಾಮ್ ಅಷ್ಟು ಯೂಸ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ನನಗೆ ಆ ಟೈಮಲ್ಲಿ ಜೈವಿಕ ಗೊಬ್ಬರ ಸಿಕ್ಕಿಲ್ಲ, ಸಸಿ ಮಡಿಗಳಿಗೆ ಉಪಚರಿಸ್ತೀನಿ ಅನ್ನೋದಾದ್ರೆ, ಒಂದ್ 25-30 ಲೀಟರ್ಸ್ ನೀರ್ಗೆ ಒಂದ್ 5-6 ಕೆಜಿ ಸಗಣಿ ಹಾಕ್ಬಿಟ್ಟು ಗಬಡ ಮಾಡ್ಕೋಬೇಕು. ಅದಕ್ಕೆ ಡಬಲ್ ಡೋಸ್ 800 ಗ್ರಾಮ್ ಅಷ್ಟು ಅಜೋಸ್ಪೈರಲ್ ಹಾಕೊಂಡು ಅದ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನಾವು ನಾಟಿ ಮಾಡ್ಬೇಕಾದ್ರೆ ಸಸಿಯನ್ನೆಲ್ಲ ಕಿತ್ತು ಬಂಡಲ್ ಮಾಡಿರ್ತೀವಿ, ಕಂತೆ ಕಟ್ಟಿರ್ತೀವಿ, ಆ ಕಂತೆ ಬೇರುಗಳನ್ನ ಒಂದ್ 1/2 ಗಂಟೆ ಅದ್ರ ನೆನೆಸಿಟ್ಟು ಆಮೇಲೆ ನಾಟಿ ಮಾಡ್ತಕ್ಕಂಥದ್ದು. ನಮ್ಗೆ ಇದು ಸಾಧ್ಯವಾಗ್ಲಿಲ್ಲ ಅಂತಂದ್ರೆ, 1 ಕೆಜಿ ಅಜೋಸ್ಪೈರಲಮ್ನ ಒಂದು 100 ಕೆಜಿ ಚೆನ್ನಾಗಿ ಮಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಲ್ಲಿ ಮಿಕ್ಸ್ ಮಾಡಿ ಕೊನೆ ಕೆಸರುಗದ್ದೆ ಮಾಡಕ್ಕೆ ಪಡ್ಲರ್ ಯೂಸ್ ಮಾಡ್ತಾರೆ, ಆ ಟೈಮಲ್ಲಿ ಮಣ್ಣಿಗೆ ಎರಚಿ ಅದನ್ನ ಮಣ್ಣಿಗೆ ಸೇರಿಸಿ ಕೂಡ ನಾವು ಉಪಚರಣ ಮಾಡಬಹುದು. ಇದು ಜೈವಿಕ ಗೊಬ್ಬರ, ಜೈವಿಕ ಗೊಬ್ಬರ ಅಜೋಸ್ಪಿರ್ಲಮ್ ಬಳಕೆ ಇದೆ. ಇನ್ನ ಈ ಭತ್ತದಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಇದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಮಲೆನಾಡಲ್ಲಿ ನೀರಿನ ನಿರ್ವಹಣೆ ಅನ್ನೋದಕ್ಕಿಂತ ಹೆಚ್ಚು ಮಳೆ ಬಿದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನೀರನ್ನ ನಿಲ್ಲಿಸಬಾರ್ದು. ಈಗ ರೈತರು ಏನ್ ಮಾಡ್ತಾರೆ, ಬಹಳ ಸರಿ ಹೇಳಿರ್ತೀವಿ ಸರ್ ಮಳೆ ಹುಯ್ತಾ ಇದೆ, ನಮ್ಮ ಕೈಲಿ ನೀರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಾರೆ. ಯಾವುದೇ ರಾಸಾಯನಿಕವನ್ನ ಹಾಕ್ಲಿ, ಕಳೆನಾಶಕಗಳನ್ನ ಹಾಕ್ಲಿ ಅಥವಾ ಗೊಬ್ಬರಗಳನ್ನ ಹಾಕ್ಲಿ, ಗದ್ದಲ್ಲಿ ಇರ್ತಕ್ಕಂಥ ಎಲ್ಲಾ ನೀರುಗಳನ್ನ ಬಸ್ತು ಬಿಡಬೇಕು. ಮೇಲೆ ಸುಮ್ಮನೆ ಗಂಜಿ ಗಂಜಿ ತರ ತೇವ ಇರಬೇಕಷ್ಟೇ. ಅಂತ ಟೈಮಲ್ಲಿ ಒಂದು ಪೆಸ್ಟಿಸೈಡ್ ನ ಸ್ಪ್ರೇ ಮಾಡೋದಾಗ್ಲಿ ಅಥವಾ ಫಂಗಿಸೈಡ್ ನ ಸ್ಪ್ರೇ ಮಾಡೋದಾಗ್ಲಿ ಅಥವಾ ಯಾವುದೇ ವಿಧವಾದ ರಾಸಾಯನಿಕ ಗೊಬ್ಬರ ಕೊಡೋದಾಗ್ಲಿ ಅದನ್ನ ಹಾಕ್ಬೇಕು. ಅದಾದ 48 ಗಂಟೆ ಕಳೆದ್ಮೇಲೆ ನೀರನ್ನ 1-2 ಇಂಚ್ ರೈಸ್ ಮಾಡ್ಕೊಂಡು ನಿಲ್ಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಹಾಕಿರ್ತಕ್ಕಂಥ ರಾಸಾಯನಿಕಗಳು ಸದ್ಬಳಕೆ ಆಗುತ್ತೆ, ಇಲ್ಲಾಂದ್ರೆ ನೀರು ನಿಂತ್ಕೊಂಡಿದ್ದಾಗ ಏನಾಗುತ್ತೆ, ಡೈಲ್ಯೂಟ್ ಆಗಿ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಬಸ್ತು ಹೋಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಗದ್ದೆನ ಮಾಡ್ಬೇಕಾದ್ರೆ ಸಮತಟ್ಟಾಗಿ ಮಾಡ್ಕೋಬೇಕು, ಬಹಳ ಮುಖ್ಯವಾದಂತೂ. ಈಗ ನೋಡಿ, ಒಂದ್ ಕಡೆ ತುಂಬಾ ಜಾಸ್ತಿ ನೀರ್ ನಿಂತ್ ಬಿಡುತ್ತೆ ಅನ್ಕೊಳ್ಳಿ, ತುಂಬಾ ಜಾಸ್ತಿ ನೀರ್ ನಿಂತಿದಾಗ ಏನಾಗುತ್ತೆ, ಗಿಡನು ಕೂಡ ಜಾಸ್ತಿ ಸರಿಯಾಗಿ ಬೆಳವಣಿಗೆ ಆಗಲ್ಲ. ಆಮೇಲೆ ನಾವ್ ಏನಾದ್ರೂ ಸಾರಜನಕದಂತ ಗೊಬ್ಬರಗಳನ್ನ ಹಾಕಿದಾಗ ನೀರ್ನಲ್ಲಿ ಬಸ್ತೋಗುವಂತ ಚಾನ್ಸ್ ಇರ್ತದೆ. ಗದ್ದೆ ಸರಿಯಾಗಿ ಪ್ರಿಪರೇಷನ್ ಇರಲ್ಲ, ಒಂದ್ ಕಡೆ ತುಂಬಾ ನೀರು ಇರುತ್ತೆ, ಇನ್ನೊಂದ್ ಕಡೆ ನೀರೇ ನಿಂತಿರಲ್ಲ ಅನ್ಕೊಳ್ಳಿ, ಅಲ್ಲ ಸ್ವಲ್ಪ ಸ್ವಲ್ಪ ನೀರು ನಿಂತಿರುತ್ತೆ, ಅಲ್ಲೇನಾಗುತ್ತೆ ಅಂದ್ರೆ ಕಳೆಗಳು ಪಟಳ ಜಾಸ್ತಿ ಆಗುತ್ತೆ. ನೀರಿಲ್ಲ ಅಂದ್ರೆ ಕಳೆಗಳು ಜಾಸ್ತಿ ಬೆಳ್ಕೊಬಿಡುತ್ತವೆ. ಅದ್ರ ಜೊತೆಗೆ ಸಾರಜನಕ ಆವಿಯಾಗಿ ಹೋಗ್ತಕ್ಕಂತ ಚಾನ್ಸಸ್ ಗಳಿರುತ್ತೆ. ಹಾಗಾಗಿ ನಾವು ಸಮತಟ್ಟಾಗಿ ಗದ್ದೆಯನ್ನ ಮಾಡ್ಕೊಳ್ಬೇಕು, ಸಾಧ್ಯವಾದಷ್ಟು ಗದ್ದೆಯಲ್ಲಿ 1-2 ಇಂಚ್ ನೀರನ್ನ ಭತ್ತದಲ್ಲಿ ಕಾಣಿಸ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾವು ನೋಡ್ಬೇಕು ಅಂತಂದ್ರೆ, ಭತ್ತ ಕದ್ರೊಡೆಯುವಾಗ, ಹೂ ಬಿಡುವಾಗ, ಕಾಳು ಕಟ್ಟುವಾಗ, ಈ ಮೂರು ಹಂತಗಳಲ್ಲಿ ಮಿನಿಮಮ್ 2 ಇಂಚಷ್ಟು ನೀರಾದ್ರೂ ಗದ್ದೆಯಲ್ಲಿ ನಿಲ್ಲಿಸಲೇಬೇಕು. ಹಾಗೆ ನಿಲ್ಲಿಸೋದ್ರಿಂದ ಏನಾಗುತ್ತೆ, ಭತ್ತಕ್ಕೆ ಒಳ್ಳೆ ವಾತಾವರಣ ಸಿಕ್ಕಿ ತುಂಬಾ ಚೆನ್ನಾಗಿ ಬೆಳೆದು ನಾವು ಒಳ್ಳೆ ಇಳುವರಿಯನ್ನ ಪಡ್ಕೊಳ್ಬಹುದು. ಇದು ಮುಖ್ಯವಾಗಿ ನೀರಿನ ನಿರ್ವಹಣೆ ಬಗ್ಗೆ ಆಯ್ತು. ಇನ್ನು ಕಳೆಗಳು ಕೂಡ ಸಾಕಷ್ಟು ಬರ್ತವೆ ಭತ್ತದ ಬೆಳೆನಲ್ಲಿ, ಇವುಗಳ ನಿರ್ವಹಣೆ ಹೇಗೆ ಅಂತೀರಿ? ಸಾಮಾನ್ಯವಾಗಿ ಹಿಂದಿನ ಕಾಲದಿಂದನೂ ಕೂಡ ಹೆಚ್ಚಿನ ಕಳೆಯನ್ನ ನಾವು ಮ್ಯಾನುವಲ್ ಆಗಿ ಅಂದ್ರೆ ಕೈಯಾಳುಗಳನ್ನ ಬಿಟ್ಟು ತೆಗೆಸ್ತಾ ಇದ್ವಿ. ನಾಟಿ ಮಾಡಿದ 25-30 ದಿನಕ್ಕೆ ಒಂದ್ಸರಿ ಕಳೆಯನ್ನ ಕೈಯಾಡಿಸಿ ತೆಗೆಸ್ತಾ ಇದ್ವಿ, ಅದಾದ್ಮೇಲೆ 40-45 ದಿನಕ್ಕೆ ಒಂದ್ಸರಿ ತೆಗಿತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾರ್ಮಿಕರ ಕೊರತೆ ಇರೋದ್ರಿಂದ ಕಳೆನಾಶಕಗಳನ್ನ ಮೊರೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದ್ರೆ ಒಂದು ಲೈನ್ ಏನಾದ್ರು ಮಾಡ್ಕೊಂಡು ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ರೆ ಕೋನೋವಿಡ್ ಕೂಡ ಬಳಸಿ ನಾವು ಕಳೆನ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಕೋನೋವಿಡ್ ನಾಟಿ ಆದ 30 ದಿನಕ್ಕೊಂದ್ಸರಿ 45 ದಿನಕ್ಕೊಂದ್ಸರಿ ಆಯಿಸೋದ್ರಿಂದ ಬೇರುಗಳ ಹತ್ರ ಇರೋ ಮಣ್ಣೆಲ್ಲ ಸೆಟ್ಲ್ ಆಗಿ ಆ ಕಳೆಗಳೆಲ್ಲ ಕಟ್ಟಾಗಿ ಮಣ್ಣು ಒಳಗೆ ಸೇರಿ ಅವು ಕೊಳತು ಗೊಬ್ಬರ ಆಗಿ ಇವಕ್ಕೆ ಬೇರು ಗಾಳಿ ಚೆನ್ನಾಗಿ ಸಿಕ್ಕಿ ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು, ಕಳೆನು ಕಂಟ್ರೋಲ್ ಆಗ್ತಿತ್ತು. ಇವೆರಡೂ ಆಗ್ಲಿಲ್ಲ ಅಂತ ಪರಿಸ್ಥಿತಿಗಳಲ್ಲಿ ನಾವು ಎರಡು ರೀತಿಯ ಕಳೆನಾಶಕಗಳನ್ನು ಬಳಸಬಹುದು. ಒಂದು ಉದಯ ಪೂರ್ವ ಕಳೆನಾಶಕಗಳು, ಅದರಲ್ಲಿ ಸ್ವಚ್ಛ ಅಂತ ಇದೆ. ಇದು ರಾಸಾಯನಿಕವಾಗಿ ನೋಡೋದಾದ್ರೆ ಪೆಟಿಲಾ ಕ್ಲೋರು ಮತ್ತೆ ಫೈರಜ ಸಲ್ಫರಾನ್ ಈಥೈಲ್ ಅಂತಕ್ಕಂಥ ಕೆಮಿಕಲ್ ಇಂದ ಒಂದಿದೆ ಸ್ವಚ್ಛ ಅಂತಕ್ಕಂಥದ್ದು. ಇದನ್ನ 4 kg ಒಂದು ಎಕರೆಗೆ ಯೂಸ್ ಮಾಡಬೇಕಾಗತ್ತೆ. ಲಾಂಡೆಕ್ಸ್ ಪವರ್ ಅಂತ ಒಂದಿದೆ, ಇದು ಕೂಡ ಪೆಟಿಲಾ ಕ್ಲೋರ್ ಮತ್ತೆ ಬೆನ್ ಸಲ್ಫರಾನ್ ಮೀಥೈಲ್ ಅನ್ನ ರಾಸಾಯನಿಕಗಳನ್ನು ಹೊಂದಿದೆ. ಇದನ್ನು ಕೂಡ 4 kg ಏನ ನಾವು ಒಂದು ಎಕರೆಗೆ ಬಳಸಬೇಕಾಗತ್ತೆ. ಇದನ್ನ ಹೇಗೆ ಬಳಸಬೇಕು ಅಂತಂದ್ರೆ ಎರ್ಚಕ್ಕಾಗಲ್ಲ, ಅದಕ್ಕೆ ಒಂದು 20-25 kg ಮರಳು ತಗೊಂಡು ಒಣಗಿರೋ ಮರಳನ್ನ ಈ ಎರಳುಗಳನ್ನ ಅದಕ್ಕೆ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನ ನಾವು ಎಲ್ಲಾ ಗದ್ದೆಗಳಿಗೆ ಸಮಾನವಾಗಿ ಎರಚಬಹುದು. ಬಟ್ ಕಳೆನಾಶಕಗಳನ್ನ ಅಪ್ಲೈ ಮಾಡುವಾಗ ನಿಂತಿರೋ ನೀರು ಇರಬಾರ್ದು. ನಿಂತಿರೋ ನೀರು ಇದ್ರೆ ಏನಾಗುತ್ತೆ, ಈ ಕಳೆನಾಶಕಗಳ ಶಕ್ತಿ ಡೈಲ್ಯೂಟ್ ಆಗಿ ಅದ್ರ ಎಫೆಕ್ಟ್ ಕಡಿಮೆ ಆಗುತ್ತೆ. ಹಂಗಾಗಿ ನೀರ್ನೆಲ್ಲ ಬಸ್ದ್ಬಿಟ್ಟು ಕಳೆನಾಶಕಗಳನ್ನ ಅಪ್ಲೈ ಮಾಡಬೇಕಾಗತ್ತೆ ನಾಟಿ ಮಾಡಿದ ಗದ್ದೆಗಳಲ್ಲಿ. ಆನಂತರ ಒಂದು 48 hours ಕಾಲ ಬಿಟ್ಟು ನೀರನ್ನು ನಾವು ಕಟ್ಟಬೇಕಾಗತ್ತೆ. ಇದು ಮುಖ್ಯವಾದ ಅಂಶ, ಇದು ಮುಖ್ಯವಾದ ಅಂಶ. ಇನ್ನು ಎರಡನೇ ರೀತಿ ಕಳೆನಾಶಕಗಳನ್ನು ನೋಡಿದ್ರೆ ಉದಯೋತ್ತರ ಕಳೆನಾಶಕಗಳು ಅಂದ್ರೆ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಳೆ ಹುಟ್ಟಾದ ಮೇಲೆ ಬಳಸುವಂತದ್ದು. ಅದರಲ್ಲಿ ಒಂದು ನಾಮಿನಿ ಗೋಲ್ಡ್, ಅದು ಒಂದ್ ಸ್ವಲ್ಪ ಪೋಸ್ಟ್ ಎಮರ್ಜೆಂಟ್ ಅನ್ನೋದಕ್ಕಿಂತ ಅರ್ಲಿ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಕಳೆಗಳು ಎರಡೆಲೆ ಮೂರೆಲೆ ಇರ್ತದಲ್ಲ ಸರ್, ಆ ಸ್ಟೇಜ್ ಅಲ್ಲೇ ಕೂಡ ಇದನ್ನ ಬಳಸಬೇಕು. ಇದನ್ನ 100 ml ಅಥವಾ 120-150 liters ನಲ್ಲಿ ಹಾಕೊಂಡು ನಾವು ಅದನ್ನ ಸಿಂಪಡಣೆ ಮಾಡಿದ್ರೆ ಕಳೆಗಳು ಎರಡೆಲೆಯಿಂದ ಮೂರೆಲೆ ಅಂದ್ರೆ ನಾವು ನಾಟಿ ಮಾಡಿದ 25th day ಈ ಸ್ಟೇಜ್ ಅನ್ನ ಕಾಣ್ತೀವಿ. ಆ ದಿನದಲ್ಲಿ ನಾವು ಬಳಸಿದ್ರೆ ಬಹಳ ಉತ್ಕೃಷ್ಟವಾದ ಕಳೆ ನಿಯಂತ್ರಣವನ್ನ ಕಾಣಬಹುದು. ಅದ್ರ ಜೊತೆಗೆ ಮಿಮಿಕ್ಸ್ ಅಂತ ಒಂದಿದೆ, ಅದು 8 grams ಒಂದು ಎಕರೆಗೆ ನಾವು ಬಳಸಬಹುದು. ಕಳೆಕಣ್ಣನ್ನು ಕಂಟ್ರೋಲ್ ಆಗುತ್ತೆ. ಆದ್ರೆ ಎಲ್ಲಿ ಹೆಚ್ಚು ಈ ಬಿಳಿ ಕಸ ಆ ತರ ಇತರ ಅಗಲವಾದ ಎಲೆಗಳ ಕಸ ಎಲ್ಲಿ ಜಾಸ್ತಿ ಇರ್ತದೆ ಕಳೆಗಳು, ಅವಾಗ ಏನ್ ಮಾಡಿದ್ರೆ ಪಿಮಿಕ್ಸ್ ಜೊತೆಗೆ ಒಂದು 50 ml ನಾಮಿನಿಗಳನ್ನ ಕೂಡ ಸೇರಿಸಿಕೊಂಡು ಮಿಶ್ರಣವನ್ನ ಸಿಂಪಡಣೆ ಮಾಡೋದಾದ್ರೆ ನಾವು ಬಹಳ ಎಫೆಕ್ಟಿವ್ ಆಗಿ ಸಮಗ್ರವಾಗಿ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಅದರ ಜೊತೆಗೆ ಇತ್ತೀಚೆಗೆ ಒಂದು ವಿವಯ ಅಂತ ಒಂದು ಕೆಮಿಕಲ್ ಬಂದಿದೆ, ಅದು 1 liter ಒಂದು ಎಕರೆಗೆ ಹಾಕಬೇಕಾಗತ್ತೆ. ಇದು ಕಳೆ ಯಾವುದೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಬಳಸಬಹುದು. ಇದು ತುಂಬಾ ಚೆನ್ನಾಗಿ ಕಳೆಗಳನ್ನ ನಿಯಂತ್ರಣ ಮಾಡುತ್ತೆ. ಇವು ಮುಖ್ಯವಾಗಿ ಕಳೆನಾಶಕಗಳ ಬಳಕೆ, ಕಳೆನಾಶಕಗಳ ಬಳಕೆ ಅಂದ್ರೆ ನೀರಿನ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡ್ರೆ ಕಳೆ ನಿರ್ವಹಣೆಯನ್ನು ಮಾಡ್ಕೋಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259-67-56-85. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259-67-56-85. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೇಸಾಯ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಸಹ ಪ್ರಾಧ್ಯಾಪಕರು ಹಾಗೂ ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮುಂಗಾರು ಮಧ್ಯದ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಎ ನದಾಫ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ಕಾಟಕೇರಿ ನಿವಾಸಿ ಕಟ್ರತನ ಶಿವರಾಮ್ ಅವರ ಪತ್ನಿ ಅನಂತಲಕ್ಷ್ಮಿ ಅವರು 58 years ಇಂದು ಬೆಳಗ್ಗೆ ನಿಧನರಾದರು. ಕಟ್ರತನ ಅನಂತಲಕ್ಷ್ಮಿ ತವರು ಮನೆ ಕುಯ್ಯಮುಡಿ. ಇವರ ಅಂತ್ಯಕ್ರಿಯೆ ನಾಳೆ ಕಾಟಕೇರಿ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ್ ಕಕ್ಕಬ್ಬಿ ಕಾರಳನ ಪಿರಿಯ ಪಟ್ಟಣಲ್ ವಾಸಾಯಿಂಜ ನಾಟೋಳಂಡ ಪೌತಿ ಮಿಟ್ಟು ಮಾದಪ್ಪ ಐಂಡ ಮೋವು ನಾಟೋಳಂಡ ಶಶಿ ಬಿದ್ದಪ್ಪ ಐಂಗ ಇಂದು ಮರಣಪಟ್ಟಿದ್ದು 58 ವಯಸ್ಸರ ನಾಟೋಲಂಡ ಶಶಿ ವಿದ್ದಪ್ಪ ಐಂಡ ಚಾವು ತಡಿನ ಮಡಿಕೇರಿ ಮಂಗಳಾದೇವಿ ನಗರತ್ಲೂಳ್ಳ ಐಂಡ ತಮ್ಮಣ್ಣ ನಾಟೋಲಂಡ ಸುರೇಶ್ ಐಂಡ ಮನೆಯಲ್ಲಿ ಬೆಚ್ಚಿತ್ತು. ಆಕೇರಿ ಕಾರ್ಬಾರ್ ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೋಳತ್ಲು ನಡೆತುವ. ಮಡಿಕೇರಿ 60 ಗ್ರಾಮದ ಚಾತುರನ ತಿಮ್ಮಯ್ಯ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ಚಾತುರನ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ 60 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜೊಂಪೆನ ವಿವರ. ನಮ್ಮ ರಾಜ್ಯ ಕರ್ನಾಟಕತೆಯಲ್ಲಿ ನಾಮಕರಣ ಆಗಿ 5 ದಶಕ ಪೂರ್ತಿಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ರತನ ಮಡಿಕೇರಿಪೇಟೆನ ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತದಲ್ಲಿ ಇಂದು ಬರಮಾಡಿಕೊಂಡು ಗಣ್ಯರು ನಾಡದೇವಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಈ ಸಂದರ್ಭ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ಕನ್ನಡ ನಾಡು ನುಡಿ ಭಾಷೆಗೆ ಇರುವ ಇತಿಹಾಸನ ನೆನೆಸಿಕೊಳ್ಳಿಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರು. ಕನ್ನಡ ನಾಡು ನುಡಿ ಮತ್ತೆ ಸಂಸ್ಕೃತಿ ಬೆಳವಣಿಗೆಗೆ ಎಲ್ಲವೂ ಶಂಸಕ್ಕೂ ಕರ್ನಾಟಕ ರಾಜ್ಯತೆಯಲ್ಲಿ ಹೆಸರು ತಕ್ಕಂಡು 50 ಆದ್ದರಿಂದ ಸುವರ್ಣ ಸಂಭ್ರಮ ರಥಯಾತ್ರೆಯನ್ನ ರಾಜ್ಯಲೆಡಿ ಹಮ್ಮಿಕೊಳ್ಳಲಾಟು ಅಂತ ಹೇಳಿದ್ರು. ಈ ರಥಯಾತ್ರೆ ಗೋಣಿಕೊಪ್ಪ ಪೊನ್ನಂಪೇಟೆ ವಿರಾಜಪೇಟೆ ಮೂಲಕ ಮಡಿಕೇರಿಗೆ ಬಂದಿದ್ದು ನಾಳೆ ಸೋಮರ್ಪೇಟೆ ಮತ್ತೆ ಕುಶಾಲನಗರಕ್ಕೆ ಹೋದೆ ಅಂತ ಅವು ಹೇಳಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್, ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಜಿಲ್ಲಾ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್, ರೇವತಿ ರಮೇಶ್, ತಾಲೂಕು ಘಟಕದ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಂಗೆ ಕೊಡಂಬೂರು ಜ್ಞಾನಜ್ಯೋತಿ ಎಜುಕೇಷನ್ ಸೊಸೈಟಿಯವರ ಕೂಡುಕೂಟಲಿ, ಮಡಿಕೇರಿ ತಾಲೂಕು ಮಟ್ಟದ ಅಂತರ್ ಪ್ರಾಥಮಿಕ ಹಂಗೆ ಪ್ರೌಢಶಾಲೆ ಹೈದಗುಡೆಗಳ 2024-25 ಸಾಲಿನ ಕ್ರೀಡಾಕೂಟ ನಾಳೆ ಬೆಳಗ್ಗೆ ಮೂರ್ನಾಡು ವಿದ್ಯಾಸಂಸ್ಥೆನ ಆಟದ ಬಾಣೆಯಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಎಸ್ಪಿ, ಸಿಇಒ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಪೊನ್ನಂಪೇಟೆ 66/11 kV ಹಂಗೆ ಶ್ರೀಮಂಗಲ ವಿದ್ಯುತ್ ವಿತರಣಾ ಕೇಂದ್ರದ ರಿಪೇರಿ ಕೆಲಸ ಮಾಡಿಕೊಂಡಿರುವುದರಿಂದ ಇದೇ ತಿಂಗಳ 11 ಬೆಳಗ್ಗೆ 10 ಸಾಯಂಕಾಲ 5 ಮುಟ್ಟ ಉಪವಿಭಾಗ ವ್ಯಾಪ್ತಿನ ಎಲ್ಲಾ ಶಾಖೆಗಳ ವಿದ್ಯುತ್ ಮಾರ್ಗಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಗೋಣಿಕೊಪ್ಪ, ಪೊನ್ನಂಪೇಟೆ, ತಿತಿಮತಿ, ದೇವರಪುರ, ಮಾಯಮುಡಿ, ಕುಂದ, ಕಿರುಗೂರು, ಹಾತೂರು, ಕಳತ್ಮಾಡ್, ಶ್ರೀಮಂಗಲ, ಕುಟ್ಟ, ನಾಲ್ಕೇರಿ, ಟಿ ಶೆಟ್ಟಿಗೇರಿ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 11 ಬೆಳಗ್ಗೆ 11 1 ಮುಟ್ಟ ಸೋಮರ್ಪೇಟೆ ತಾಲೂಕು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಸಭಾಬಾಡೆಯಲ್ಲಿ, ಹಂಗೆ 18 ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ಹಂಚಿಕೆ ಮಾಡಿ ಭರ್ತಿ ಮಾಡಿದ ಹಂಗೆ ನೋಟರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಕೊಂಡವೆ. ಸರ್ಕಾರಿ ಕೆಲಸಗಳಲ್ಲಿ, ಅಧಿಕೃತ ಕೆಲಸಗಳಲ್ಲಿ ನಿಧಾನ, ಹಂಗೆ ಇನ್ನಿತರ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನಿಗದಿತ ಪತ್ರದಲ್ಲಿ ಕೊಡಕುತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೇಳು. ಕೇಂದ್ರ ಸರ್ಕಾರದ ಮಿಷನ್ ಶಕ್ತಿ ಯೋಜನೆಯಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂಗೆ ಜಿಲ್ಲಾಧಿಕಾರಿಯವರ ಅನುಮೋದನೆಯಂಗೆ ಇದೇ ತಿಂಗಳ 11 ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಿಷನ್ ಸಂಯೋಜಕರು, ಪ್ರಧಾನಮಂತ್ರಿ ಮಾತೃವಂದನಾ ಜಿಲ್ಲಾ ಸಂಯೋಜಕರು, ಹಂಗೆ ಹಣಕಾಸು ಸಾಕ್ಷರತೆ ಮತ್ತು ಲೆಕ್ಕ ಪರಿಶೋಧಕರ ಚಾಕ್ರಿಗೆ ಜಿಲ್ಲಾಧಿಕಾರಿಯವರ ಕಚೇರಿ, ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿ ಸಂದರ್ಶನ ನಡೆದಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸೇಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಸಂಸ್ಕೃತಿ ಹಂಗೆ ಚರಿತ್ರೆಗಳ ಸಂಶೋಧನೆ ಅಧ್ಯಯನದ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪಿಸಿಟ್ಟು ಈ ನಿಟ್ಟಿನಲ್ಲಿ ಕೊಡವ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ ಪರಂಪರೆಗಳ ಹಂಗೆ ಕೊಡವ ಕೊಡಗಿನ ಸಂಬಂಧಿತ ಚರಿತ್ರೆಗಳ ಬಗ್ಗೆ ಸಂಶೋಧನೆಗೆ ಅಕಾಡೆಮಿನ ಕಾರ್ಯಸೂಚಿಯನ್ವಯ ಕುಸಿರುವವರಿಂದ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕಾದರೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿನ ಸಂಪರ್ಕಿಸಕ. ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಅವಧಿಯಲ್ಲಿ ಸರಾಸರಿ 10.67 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 2686.20 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 1366.82 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ ಮಡಿಕೇರಿ ತಾಲೂಕಲ್ಲಿ 3882.13, ವಿರಾಜಪೇಟೆ 2402.55, ಪೊನ್ನಂಪೇಟೆ 2496.32, ಸೋಮರ್ಪೇಟೆ 3041.31, ಹಂಗೆ ಕುಶಾಲನಗರ ತಾಲೂಕಲ್ಲಿ 1608.70 mm ಮಳೆ ದಾಖಲಾಟು. 2024-25 ಸಾಲಿನ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಲಿ ಪರಿಶಿಷ್ಟ ಜಾತಿ ಹೈದಗುಡೆಗಳಿಗೆ ಜಿಮ್, ಫಿಟ್ನೆಸ್, ಬ್ಯೂಟಿಷಿಯನ್, ಚಾಟ್ಸ್ ತಯಾರಿಕೆ ತರಬೇತಿ ಶಿಬಿರಗಳನ್ನು ಇಲಾಖೆನ ವತಿಯಿಂದ ಆಯೋಜಿಸಲಾಯಿತು. ತರಬೇತಿ ಶಿಬಿರ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಆಟದ ಬಾಣೆಯಲ್ಲಿ ನಡೆದಿದೆ. ಕುಸಿಯಿರುವ ಅರ್ಜಿನೊಟ್ಟಿಗೆ ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ನ ಪ್ರತಿನ ಸಲ್ಲಿಸಕು. ಕೊಡಗು ಜಿಲ್ಲೆಯ ಕ್ರೀಡಾಪಟುಗ ಅರ್ಜಿ ನಮೂನೆಗಳನ್ನ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಮಡಿಕೇರಿ ಇಲ್ಲಿಂದ ತಕೊಂಡು ಇದೇ 17ರೊಳಗೆ ಸಲ್ಲಿಸಕೃತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಪಾಂಡಿಯನ್ ವರ್ಕ್ ಸ್ಟೋರ್ ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡಿಯನ್ ವರ್ಕ್ ಸ್ಟೋರ್, ಮೇನ್ ರೋಡ್, ಮಡಿಕೇರಿ, ಹಾಗೂ ಡಿಸಿಸಿ ಬ್ಯಾಂಕ್ ಹತ್ತಿರ, ಗೋಣಿಕೊಪ್ಪ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಿರ್ಲೋಸ್ಕರ್ ಮಹೀಂದ್ರ ಐಶರ್ ಪಂಪ್ ಸೆಟ್ಗಳು, ಅಲ್ಯೂಮಿನಿಯಂ ಮತ್ತು HDPE ಇರಿಗೇಷನ್ ಪೈಪ್ಸ್, ಸ್ಪ್ರಿಂಕ್ಲರ್ಸ್, ರೈನ್ಗನ್, HDPE ಫ್ಯೂಷನ್ ವೆಲ್ಡಿಂಗ್, ಸ್ಟೀಲ್ ಬ್ರಷ್ ಕಟರ್, ಚೈನ್ಸಾ, ಸ್ಪ್ರೇಯರ್, ಕಾಫಿ ಬೋರ್ಡ್ ನ ಸಬ್ಸಿಡಿಯೊಂದಿಗೆ ಲಭ್ಯ. ಮಾಹಿತಿಗೆ ಸಂಪರ್ಕಿಸಿ ಕೊಡಗಿನ ಅಧಿಕೃತ ಮಾರಾಟಗಾರರು ಕರ್ಕೇರ ಮಷಿನ್ ಟೂಲ್ಸ್, ಬೈನೂರ್ ರೋಡ್, ಮಡಿಕೇರಿ. ಕಾಲ್ 9845-44-1898. ಗೋಣಿಕೊಪ್ಪದ ಕ್ಯಾಲ್ಸ್ ಮತ್ತು NEB ಆಶ್ರಯದಲ್ಲಿ ಹಾಗೂ ಟಾಟಾ ಕಾಫಿ, ಫೆಡರಲ್ ಬ್ಯಾಂಕ್, ಲೋಪಮುದ್ರಾ ಹಾಸ್ಪಿಟಲ್ ಇವರುಗಳ ಸಹಯೋಗದೊಂದಿಗೆ ಇದೇ 2024 September 22 ಮೂರನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 kilometer, 10 kilometer ಮತ್ತು 5 kilometer ಕೆಟಗರಿಯಲ್ಲಿ ಈ ಮ್ಯಾರಥಾನ್ ನಡೆಯಲಿದೆ. ರಿಜಿಸ್ಟ್ರೇಷನ್ ಆರಂಭಗೊಂಡಿದ್ದು ಸ್ಕೂಲ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಸ್ಪರ್ಧಿಗಳು ಸಂಪರ್ಕಿಸಿ. ಕ್ಯಾಲ್ಸ್ ಗೋಣಿಕೊಪ್ಪ. ಕಾಲ್ 9010996 9010996 0780 8. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meter ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿ ಎನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ನಂಗಡ ರಾಜ್ಯಕ್ಕೆ ಕರ್ನಾಟಕ ಅಂದ ನಾಮಕರಣ ಆಯ್ತು. 50 years ದುಂಬನಾಡ ಮಾರಿಪತ್ತು ಶುರು ಮಾಡನ ಕರ್ನಾಟಕ ಸುವರ್ಣ ಸಂಭ್ರಮ ರಥಯಾತ್ರೆ ಇಂದು ಮಡಿಕೇರಿಗೆ ಎತ್ತಿಚಿ. ಮಡಿಕೇರಿ ಜನರಲ್ ತಿಮ್ಮಯ್ಯ ಸರ್ಕಲ್ಗೆ ಬಂದ ರಥತ್ನ ಗಣ್ಯಂಗ ತಕ್ಕಾರ ಮಾಡಿ ಅಣತ್ತು. ಈ ಸಂದರ್ಭ ತಕ್ಕು ಪರಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ, ಕನ್ನಡ ನಾಡು ಪಿಂಜ ಪಾಜೆಕ್ಕೆ ಉಳ್ಳ ಇತಿಹಾಸತನ ನೆನತಿಯೋಕು ಇದೊರು ನಲ್ಲ ಅವಕಾಶ ಅಂದು ಅಣ್ಣಿತ್ತು. ನಾಡರ ಶ್ರೀಮಂತ ಸಂಸ್ಕೃತಿರ ಬಳಚಕ್ಕೆ ಎಲ್ಲರೂ ನೈಕೊಂಡು ಅನ್ನುವ ಉದ್ದೇಶದ ಶುರುವಾದ ಈ ರಥಯಾತ್ರೆ ಗೋಣಿಕೊಪ್ಪ, ಪೊನ್ನಂಪೇಟೆ, ವಿರಾಜಪೇಟೆರ ಮೂಲಕ ಇದಕ್ಕೆ ಮಡಿಕೇರಿಗೆ ಬಂದಿತ್ತು. ಈ ರಥ ನಾಳೆ ಸೋಮರಪೇಟೆಗೆ ಬಯಂಜ ಕುಶಾಲನಗರಕ್ಕೆ ಪೋಪಂದ ಅರಿಚಿಟ್ಟತ್ತು. ಕಾರ್ಯಕ್ರಮದ ತಕ್ಕ ಪರಂದ ಕನ್ನಡ ಸಾಹಿತ್ಯ ಪರಿಷತ್ರ ಮಾಜಿ ಅಧ್ಯಕ್ಷ TP ರಮೇಶ್ ರಥಯಾತ್ರೆಯ ಮಹತ್ವತರ ಮೀದ ಅರಿಚಿಟ್ಟತ್ತು. ಜನರಲ್ ತಿಮ್ಮಯ್ಯ ಸರ್ಕಲ್, ಮಂಗೇರಿಯರ ಮುತ್ತಣ ಸರ್ಕಲ್ ಪಿಂಜ, ಸ್ಕ್ವಾಡ್ರನ್ ಲೀಡರ್ ಅಜಮಡ ದೇವಯ್ಯ ಸರ್ಕಲ್ ಕಾಲೇ ಮೆರವಣಿಗೆ ಪೋನ ರಥಯಾತ್ರೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಕುಂಡನಕ್ಕೆ ಖನಪಟ್ಟವು ಕೂಡಿಯಾಡಿ ತಿಂಜತ್ತು. ಮೆರವಣಿಗೆರ ಸಂದರ್ಭ ಸ್ಕೂಲ್ ಕಾಲೇಜು ಮಕ್ಕ ಪಿಂಜ ಕಲಾತಂಡಕಾರಡಿಂಜ ಸಾಂಸ್ಕೃತಿಕ ಪ್ರದರ್ಶನ ನಡೆದತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪೊನ್ನಂಪೇಟೆ ತಾಲೂಕು ಪಿಂಜ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಪಿಂಜ ಗೋಣಿಕೊಪ್ಪ ಹೈಸ್ಕೂಲ್ರ ಕೂಡುಕೂಟತ್ ಕಲಾವಿದ ಪೌತಿ ವಿಟಿ ಶ್ರೀನಿವಾಸ್ ಅಂಡ್ ನೆಪ್ಪುರ ಪಾಟು ಕೂಡನಿಗೆ ನುಡಿನಮನ ಕಾರ್ಯಕ್ರಮ ಗೋಣಿಕೊಪ್ಪ ಹೈಸ್ಕೂಲ್ ಸಭಾಬಡಲಿದೆ ಪನ್ನೊಂದಾಂಗ ಏರ್ಪಾಡು ಮಾಡಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷಗಳನ್ನ ಎಂಪಿ ಕೇಶವ ಕಾಮತ್ ಅಂಡ್ ಕೊರವು ಕಾರ್ಯಕೆಲ್ ಅಂದು ಫಲಕ 11 ಗಂಟೆಗೆ ನಡಪ ಕಾರ್ಯಕ್ರಮತನ ಪೊನ್ನಂಪೇಟೆ ನಿನದ ಸಂಗೀತ ನೃತ್ಯ ಸಂಸ್ಥರ ಅಧ್ಯಕ್ಷಗಳನ್ನ ಚೇಂದ್ರ ನಿರ್ಮಲ ಬೋಪಣ ಉದ್ಘಾಟನೆ ಮಾಡುವ. ಸರ್ಕಾರಿ ಕಚೇರಿಯಲ್ಲಿ ನಡಪ ಭ್ರಷ್ಟಾಚಾರತನ ತರಪನ್ನಿಟ್ಟಲು ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ಇದೇ 11ಅಂಗ ಸೋಮರಪೇಟೆ ತಾಲೂಕರ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಂಜ 18ಅಂಗ ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಆಯಾ ದಿನತ್ರ ಫಲಕ 11 ಗಂಟೆಯಿಂದ ಮಜಾನ 1 ಗಂಟೆಗೆ ತಾನೆ ಲೋಕಾಯುಕ್ತ ಕಾಯ್ದೆ ಅಡಿಲು ಪುಕಾರ್ ಅರ್ಜಿನ ಕೊಡ್ತಿತ್ತು. ದುಂಬುಚಿಟ್ಟಿತ್ತು ನೋಟರೇಂಜ್ ಅಫಿಡವಿಟ್ ಮಾಡಿಚಿಟ್ಟ ಅರ್ಜಿನ ಸ್ವೀಕಾರ ಮಾಡುವ. ಸರ್ಕಾರಿ ಕೆಲಸ ಕಾರ್ಯತ್ ಅಧಿಕಾರಿಯ ಪಿಂಜ ಸಿಬ್ಬಂದಿಯಲ್ಲೊಂದು ತೊಂದರೆ ಅನುಭವಿಸಿಟ್ಟುಳ್ಳ ಸಾರ್ವಜನಿಕಂಗ ನಿರ್ಕಮಾಡಿದ ಅರ್ಜಿಲು ಪುಕಾರು ಕೊಡ್ತಿತ್ತು. ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಪ್ರಧಾನಮಂತ್ರಿಯರ ಮಾತೃವಂದನಾ ವಿಶೇಷ ನೋಂದಣಿ ಅಭಿಯಾನ ಕೂಡನಕ್ಕೆ ಪೋಷಣ್ ಅಭಿಯಾನ ಯೋಜನೆಯ ಅಡಿಲು ಪೂರಕ ಉಣು ತಿನ್ನಿರ ಮಹತ್ವತನ್ನು ಅರಿಚಿಡುವ ಮೀದ ಕಾರ್ಯಕ್ರಮ ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ಅಂಗನವಾಡಿಯಲ್ಲಿ ನಡೆದಿತ್ತು. ಕಾರ್ಯಕ್ರಮದ ಕೂಡಿ ಅಡಿತ ತಕ್ಕ ಪರಂದ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡ ಸವಿತಾ ಕೀರ್ತನ್ ಮಾತೃವಂದನಾ ಯೋಜನೆಯ ಅಡಿಲು ನಲ್ಲ ಉಣು ತಿನ್ನಿರ ಮೂಲಕ ಅವ್ವಂಡ ಪಿಂಜ ಕುಂಜಿರ ಆರೋಗ್ಯತ್ನ ಕಾತುಣುವ ಉದ್ದೇಶತ್ ಆದ್ಯತರ ಕುಂಜಿಕ್ಕು ದಂಡು ಮುಟ್ಟಲು 5000 ತ್ರಣಿಕೆ ಪಿಂಜ ದಂಡನೆ ಕುಂಜಿಕ್ಕು ಒರೆ ಮುಟ್ಟಲು 6000 ಪಣೆ ಕಟ್ಟುವ ಅಂದು ಅಣ್ಣಿತು. ಈ ಸೌಲಭ್ಯತ್ನ ಪಡೆದೋಕೆ ಇರಾದೆ ಉಳ್ಳ ಸರ್ಕಾರಿ ಚಾಕ್ರಿಕಾರ ಅಲ್ಲತ ಕೆಲಕಾರ್ತಿಯ ಅಂಗನವಾಡಿ ಕಾರ್ಯಕರ್ತೆಯ ಸಂಪರ್ಕ ಮಾಡುವನಕ್ಕೆ ಮಾಹಿತಿ ಕೊಡ್ತತ್ತು. ಪೊನ್ನಂಪೇಟೆರ 66/11 kV ಪಿಂಜ ಶ್ರೀಮಂಗಲತ್ರ ಕರೆಂಟ್ ಕೇಂದ್ರದ ಅವಶಾನ ರಿಪೇರಿ ಪಣಿ ನಡೆತೋ ಕುಳ್ಳಂಗಾಯಿತು. ಇದೇ 11ಅಂಗ ಫಲಕ 10 ಗಂಟೆಯಿಂದ 25 ಗಂಟೆಗೆ ತಾನೆ ಈ